ಆದ್ರ ವಿಚಿತ್ರ ಏನು ಅಂತಂದ್ರ, ಈ ಚಂಡಮಾರುತ ಇಷ್ಟು ಪ್ರಬಲ ಇದ್ರು ಕೂಡ ಅದರ ಹಾದಿ ಉತ್ತರ ದಿಸೆ ಮತ್ತು ಈಶಾನ್ಯ ಭಾಗಕ್ಕೆ ಇದ್ದಿದ್ರಿಂದಾಗಿ ಅದು ನಮ್ಮ ಮೇಲೆ ಅಷ್ಟು ಪರಿಣಾಮಗಳನ್ನ ಬೀರಲಿಲ್ಲ. ಇಲ್ಲಿ ನಮ್ಮ ಭಾಗದೊಳಗಂತೂ ಮಳೆಯನ್ನ ನಾವು ಪಡೀಲಿಲ್ಲ. ಆದ್ರೆ ಇದು ಎಲ್ಲೆಲ್ಲಿ ಹೋಗ್ಯದಲ್ಲ ಅಲ್ಲೆಲ್ಲ ಬಹಳ ದೊಡ್ಡ ಅನಾಹುತವನ್ನು ಸೃಷ್ಟಿ ಮಾಡ್ಯದ ಅಂತ ಹೇಳ್ಬಹುದು. ರವಿವಾರದ ದಿನ ಮಧ್ಯಾಹ್ನ 12:30 to 2:00 ಈ ಅವಧಿ ನಂತರ ಇನ್ನೊಂದು ವಿಚಿತ್ರ ಏನಾಯ್ತಪ್ಪ ಅಂತಂದ್ರ, ಅದು ಭೂಮಿಯನ್ನ ತಲುಪದ ನಂತರ ಬಹಳ ಜಲ್ದಿನೇ ದುರ್ಬಲ ಆಗಿಬಿಟ್ಟಿತು ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಕೇವಲ 2-3 ತಾಸಿನೊಳಗೆ ಅದು ದುರ್ಬಲ ಆಯಿತು. ಆದ್ರೆ ಅಷ್ಟೊಳಗೆ ಸಾಕಷ್ಟು ಅನಾಹುತವನ್ನ ಅದು ಬಾಂಗ್ಲಾದೇಶದೊಳಗೆ ಮತ್ತು ಮಯನ್ಮಾರೊಳಗೆ ಮಾಡಿತು. ಸಾವಿರಾರು ಮನೆಗಳು ನಾಶ ಆದವು, ಆಮೇಲೆ ಸೇತುವೆಗಳಿಗೆ ಹಾನಿಯಾಯಿತು, ರೋಡ್ಗಳಿಗೆ ಹಾನಿಯಾಯಿತು. ಅಂದ್ರೆ ಸಾಕಷ್ಟು ಆಸ್ತಿ ಪಾಸ್ತಿ ಹಾನಿಯನ್ನ ನಾವು ಈ ಸಂದರ್ಭದೊಳಗೆ ಬಾಂಗ್ಲಾದೇಶ ಮತ್ತು ಮಯನ್ಮಾರದೊಳಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ತನಕ ಏನು ಈ ವರ್ಷ 16 ಚಂಡಮಾರುತಗಳು ಏನ್ ಬಂದವ, ಆ ಎಲ್ಲಾ 16 ಚಂಡಮಾರುತಗಳಲ್ಲಿ ಇದು ಅತ್ಯಂತ ಪ್ರಬಲವಾದಂತಹ ಒಂದು ಚಂಡಮಾರುತ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅತ್ಯಂತ ತೀವ್ರವಾದಂತಹ ಸನ್ನಿವೇಶದೊಳಗೆ ಇದು 250 ಕಿಲೋಮೀಟರ್ ಪ್ರತಿ ತಾಸಿಗೆ ಈ ವೇಗದೊಳಗೆ ಚಲಿಸ್ತಾ ಇತ್ತು. ಯಾವಾಗ ಲ್ಯಾಂಡ್ ಫಾಲ್ ಆಯಿತು, ಭೂಮಿಯನ್ನ ತಲುಪ್ತು, ಅವಾಗ ಇದರ ವೇಗ 195 ಕಿಲೋಮೀಟರ್ ಕೀಳಿತು. ಮುಂದೆ ಸ್ವಲ್ಪ ಅವಧಿ ಒಳಗೆ ಈಗಾಗಲೇ ಹೇಳದಂಗ ಅದು ದುರ್ಬಲ ಆಯಿತು ಅನ್ನುವಂತಹ ವಿಚಾರ ತಮಗ ಗೊತ್ತಿರಲಿ. ಚಂಡಮಾರುತಗಳು ಯಾವ ರೀತಿ ಆಗ್ತಾವ ಅನ್ನುವಂತಹ ಹಂತವನ್ನ ನಾವು ತಮಗ ತಿಳಿಸಿದ್ದೀವಿ. ಮೊದಲ 6 ತಾರೀಕಿನ ದಿವಸ ಏನಾಯ್ತು ಅಂತಂದ್ರ, ಒಂದು ಸಣ್ಣ ಸುಳಿಗಾಳಿ ಇತ್ತು. ಅದರ ನಂತರ ಅದೇ ಜಾಗದೊಳಗೆ ಏನಾಯ್ತು ಅಂತಂದ್ರ, ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಯಿತು. ಆಮೇಲೆ ವಾಯುಭಾರ ಕುಸಿತ ಆಯಿತು, ಅಂದ್ರೆ ಡಿಪ್ರೆಷನ್ ಆಯಿತು. ಡಿಪ್ರೆಷನ್ ಆದ ನಂತರ 2 ದಿವಸಕ್ಕೆ ಚಂಡಮಾರುತವಾಗಿ ಪರಿವರ್ತನೆಯಾಗಿ ವೇಗವನ್ನು ಪಡ್ಕೊಂಡು ಅದು ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಕಡೆ ಹೋಯಿತು. ಇದು ಆದಂತಹ ಒಂದು ಪ್ರಕ್ರಿಯೆ. ಯಾವಾಗ ಇದು ಭೂಮಿಯನ್ನು ತಲುಪಿ ಅಲ್ಲಿ ದುರ್ಬಲ ಆಗ್ತದ, ಅದರ ನಂತರ ಅದರ ಒಂದು ಪ್ರಕ್ರಿಯೆ ಏನಾಗ್ತದಪ್ಪ ಅಂತಂದ್ರೆ ಉಲ್ಟಾ ಶುರು ಆಗ್ತದ, ಸೈಕ್ಲೋನ್ ಇರ್ತದ. ಅಂತಂದ್ರೆ ಚಂಡಮಾರುತ ಇದ್ದಿದ್ದು ಏನಾಗಿಬಿಡ್ತದ ಅಂತಂದ್ರೆ ವಾಯುಭಾರ ಕುಸಿತ, ಡಿಪ್ರೆಷನ್ ಆಗಿ ಪರಿವರ್ತನೆ ಆಗ್ತದ. ಆಮೇಲೆ ಒಂದು ಕಡಿಮೆ ಒತ್ತಡದ ಪ್ರದೇಶ ಆಗಿ ನಿರ್ಮಾಣ ಆಗ್ತದ. ಆಮೇಲೆ ಎಲ್ಲ ಶಾಂತ ಆಗ್ತದ. ಈ ರೀತಿಯಾದಂತಹ ಒಂದು ಸನ್ನಿವೇಶ ಈಗ ನಾವು ನೋಡ್ತಾ ಇದ್ದೀವಿ. ಈಗಂತೂ ಚಂಡಮಾರುತದ ಭೀತಿ ಇಲ್ಲ, ಆದ್ರೆ ಈಶಾನ್ಯ ಭಾರತದ ಪ್ರದೇಶಗಳಲ್ಲಿ ಕೆಲವು ಕಡೆ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಇನ್ನೂ ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಆತ್ಮೀಯರೆ, ಮೋಚಾ ಚಂಡಮಾರುತ ಮುಂಗಾರು ಪೂರ್ವ ಅವಧಿಯೊಳಗೆ ಬಂದಿದ್ದು ಬಹುಶಃ ಇದು ನಮ್ಮ ತಜ್ಞರಿಗೆ ಕೂಡ ಬಹಳ ಅಚ್ಚರಿಯನ್ನ ಉಂಟು ಮಾಡಿರುವಂತಹದ್ದು. ಯಾಕಪ್ಪ ಅಂತಂದ್ರೆ ಈ ಸಮಯದೊಳಗೆ ಸಾಮಾನ್ಯವಾಗಿ ಚಂಡಮಾರುತಗಳು ಬರುವುದಿಲ್ಲ. ಇದಕ್ಕೆ ನಾವು ಕೊಡುವಂತಹ ಕಾರಣ ಆಗಲಿ ಅಥವಾ ತಜ್ಞರು ಹೇಳುವಂತಹ ಕಾರಣ ಆಗಲಿ, ಜಾಗತಿಕ ತಾಪಮಾನದ ಏರುಪೇರು ಏನಾಗ್ತಾ ಇದೆ, ಭೂಮಿ ಬಿಸಿ ಏರ್ತಾ ಇದೆ, ಅದರಿಂದಾಗಿ ಇಂಥ ನೈಸರ್ಗಿಕ ವಿಪತ್ತುಗಳು ಸಂಭವಿಸ್ತಾವ ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಜಾಗತಿಕ ತಾಪಮಾನದ ಏರಿಕೆನೇ ಮೂಲ ಕಾರಣ ಅನ್ನುವಂತಹ ವಿಚಾರ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಉಷ್ಣತೆ ವಾತಾವರಣದೊಳಗೆ ಹೆಚ್ಚಾಯಿತು ಅಂತಂದ್ರೆ ಅದರಿಂದ ಏನೇನು ಪರಿಣಾಮಗಳಾಗ್ತಾವ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ನಡಿಬಾರದಂತಹ ಘಟನೆಗಳು ನಡೀತಾ ಇದ್ದಾವೆ, ಮತ್ತೆ ಜೀವ ಜಗತ್ತಿನ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ. ಜನರ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮಗಳು ಉಷ್ಣತೆ ಹೆಚ್ಚಾಗುವುದರಿಂದ ಆಗ್ತಾ ಇದ್ದಾವೆ. ವಿಶೇಷವಾಗಿ ಬೇಸಿಗೆ ಒಳಗೆ ಎಲ್ಲೆಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಉಷ್ಣತೆ ಹೆಚ್ಚಾಗ್ತಾ ಇದೆ, ಬಿಸಿಗಾಳಿಯಲ್ಲಿ ಬೀಸ್ತಾ ಇದೆ, ಅಲ್ಲಿ ಸಾವು ನೋವು ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಆ ಉಷ್ಣತೆಯಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳು ಉದ್ಭವ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ವಿಷಯದ ಮೇಲೆ ಒಂದು ಅಂತಾರಾಷ್ಟೀಯ ಸಮ್ಮೇಳನ ಕತಾರ್ ದೇಶದೊಳಗೆ ನಡೀತು. ಕತಾರ್ ಅನ್ನುವಂತಹ ದೇಶ ಮಧ್ಯಪ್ರಾಚ್ಯ ದೇಶ. ಸಾಮಾನ್ಯವಾಗಿ ಈ ದೇಶದೊಳಗೆ ಮರುಭೂಮಿನೇ ಹೆಚ್ಚು, ಅಲ್ಲಿ ಕೃಷಿ ಕಡಿಮೆ, ತೈಲದ ಮೇಲೆ ಅಲ್ಲಿಯ ಜೀವನ ಆಧಾರ ಆಗಿರುವಂತಹದ್ದು. ಅಲ್ಲಿ ಬೇಸಿಗೆ ಒಳಗೆ ಸಿಕ್ಕಾಪಟ್ಟೆ ಬಿಸಿಲಿರ್ತದ ಅನ್ನೋದನ್ನ ಗಮನಿಸಬೇಕು. ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿ ಏನದ ಅಲ್ಲಿಯೂ ಕೂಡ ಇದೇ ಒಂದು ಸನ್ನಿವೇಶ ಇರ್ತದ ಅನ್ನೋದನ್ನ ಗಮನಿಸಬೇಕು. ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಬೇಸಿಗೆ ಒಳಗೆ ಸಿಕ್ಕಾಪಟ್ಟೆ ಉಷ್ಣತೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ನಾವು ಚರ್ಚೆ ಮಾಡದಂಗ ಆಂಧ್ರಪ್ರದೇಶದ ಕರಾವಳಿ ಒಳಗೂ 45 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಅನೇಕ ದಿನಗಳವರೆಗೆ ಇತ್ತು ಅನ್ನುವಂತಹ ವಿಚಾರ. ಕತಾರ್ನೊಳಗೆ ಏನು ಸಮ್ಮೇಳನ ನಡೀತು, ಇಲ್ಲಿ ನಮಗೆ ದಿಗಿಲು ಪಡಿಸುವಂತಹ ಅನೇಕ ಫಲಿತಾಂಶಗಳನ್ನ ನಮ್ಮ ತಜ್ಞರು ಅನಾವರಣ ಮಾಡಿದ್ರು. ಅದರೊಳಗೆ ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಸಾಕಷ್ಟು ಚಿಂತಾಜನಕವಾದಂತಹ ವಿಷಯಗಳು ಪ್ರಸ್ತಾಪ ಆದವು. ಬೇಸಿಗೆ ಒಳಗೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಹೊರಾಂಗಣ ಏನು ಕೆಲಸ ಇರ್ತದ, ಅಂತಹ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ಬಿಸಿಲಿನಿಂದ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವ. ವಿಶೇಷವಾಗಿ ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತಹ ದೀರ್ಘಕಾಲೀನ ಆರೋಗ್ಯದ ತೊಂದರೆಗಳು ಉದ್ಭವ ಆಗ್ತಾವ ಅನ್ನುವಂತಹ ಮಾತು ಇದರಿಂದ ವ್ಯಕ್ತ ಆಗಿದೆ. ಆಮೇಲೆ ಶರೀರದ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು, ದೀರ್ಘಕಾಲೀನ ದುಷ್ಪರಿಣಾಮಗಳು ಉಂಟಾಗ್ತಾವ. ಹಾಗಾಗಿ ಕಳೆದ 2-3 ದಶಕಗಳಲ್ಲಿ ಅನೇಕ ಜನ ಈ ಉಷ್ಣತೆಯ ಕಾರಣದಿಂದಾಗಿಯೇ ಅವರ ಆರೋಗ್ಯ ಕಟ್ಟು ಸಾವನ್ನ ಅಪ್ಪಿರುವಂತಹ ಒಂದು ಹೃದಯ ವಿದ್ರಾವಕವಾದಂತಹ ಫಲಿತಾಂಶವನ್ನ ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ತಮಗ ಗೊತ್ತಿರಬಹುದು, ಕತಾರ್ ದೇಶದೊಳಗ ಕಳೆದ ವರ್ಷ ಫುಟ್ಬಾಲ್ ವಿಶ್ವಕಪ್ ನಡೀತು. ಅಂತಹ ಸಂದರ್ಭದೊಳಗ ಅಲ್ಲಿ ಕಾರ್ಮಿಕರು 50 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಒಳಗ ದಿನರಾತ್ರಿ ದುಡಿದ್ರು, ಸಾಕಷ್ಟು ಪರಿಶ್ರಮ ಪಟ್ಟರು. ಆ ಸಮಯದೊಳಗ ಬಿಸಿಲಿನ ತೀವ್ರತೆಯಿಂದಾಗಿ ಏನೇನು ದುಷ್ಪರಿಣಾಮಗಳಾಗ್ತಾವ ಅನ್ನುವಂಥದ್ದನ್ನ ಪ್ರತ್ಯಕ್ಷವಾಗಿ ಗಮನಿಸಲಾಯಿತು. ಹೀಗಾಗಿ ಅಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರ, ಈಗ ಒಂದು ಕಟ್ಟಾಧ್ಯಯನ ಮಾಡಿಬಿಟ್ಟದ. ಮುಂಜಾನೆ 10 ರಿಂದ ಮಧ್ಯಾಹ್ನ 3:30 ತನಕನು ಹೊರಗಿನ ಅಂದ್ರೆ ಬಯಲಿನ ಪ್ರದೇಶಗಳಲ್ಲಿ ಕೆಲಸ ಮಾಡಂಗಿಲ್ಲ. ಕಾರ್ಮಿಕರು ಬಿಸಿಲಿನ ಅವಧಿ ಒಳಗ ಯಾವುದೇ ಕಾರಣಕ್ಕೂ ಕೆಲಸಗಳಲ್ಲಿ ತೊಡಗಬಾರದು ಅನ್ನುವಂತಹ ಒಂದು ನಿಷೇಧವನ್ನ ಹೇರಿದೆ. ಆತ್ಮೀಯರೇ, ಈಗ ನಾವು ಕತಾರ್ನಿಂದ ಆಸ್ಟ್ರೇಲಿಯಾಕ್ಕೆ ಪ್ರಯಾಣ ಬೆಳೆಸೋಣ. ಆಸ್ಟ್ರೇಲಿಯಾದ ರಾಷ್ಟೀಯ ಪ್ರಾಣಿ ಕಾಂಗ್ರೂ ಬಗ್ಗೆ ಇಲ್ಲಿ ಒಂದು ವಿಚಿತ್ರವಾದಂತಹ ಮಾಹಿತಿ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಪ್ರಾಣಿಗಳಿಗೆ ತೊಂದರೆ ಕೊಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿರುವುದಿಲ್ಲ. ಆದ್ರೆ ಆಸ್ಟ್ರೇಲಿಯಾದೊಳಗ ಪರಿಸರ ತಜ್ಞರೇ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಆ ಖಂಡದೊಳಗ ಅಥವಾ ಆ ದೇಶದೊಳಗ ಕಾಂಗ್ರೂಗಳ ಸಂಖ್ಯೆ ಹೆಚ್ಚಾಯಿತು ಅಂತಂದ್ರ ಮುಂದೆ ಕಾಂಗ್ರೂಗಳು ನಿರ್ನಾಮ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಅದಕ್ಕೆ ಕಾಂಗ್ರೂಗಳ ಸಂಖ್ಯೆಯನ್ನ ನಾವು ಹದ್ದುಬಸ್ತಿನೊಳಗೆ ಇಡಬೇಕು. ಅದಕ್ಕೆ ಅವುಗಳನ್ನ ನಾವು ಸಮಯ ಸಂದರ್ಭ ನೋಡಿಕೊಂಡು ಅವುಗಳ ಹತ್ಯೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಅವರು ನೀಡುತ್ತಾ ಇದ್ದಾರೆ. ಇದು ಬಹಳ ವಿಚಿತ್ರ ಅನಿಸ್ತದಲ್ಲ ತಮಗ. ಇದನ್ನ ಹೇಳುವಂತವರು ಬೇರೆ ಯಾರು ಅಲ್ಲ, ಅವರು ತಜ್ಞರಿದ್ದಾರೆ, ಪರಿಸರ ತಜ್ಞರಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರ, ಯಾವಾಗ ಯಾವಾಗ ಒಳ್ಳೆಯ ಮಳೆ ಆಗ್ತದ, ಯಾವಾಗ ಯಾವಾಗ ಒಳ್ಳೆಯ ಬೆಳೆ ಬಂದಿರ್ತದ, ಅದರ ಜೊತೆಗೆ ಒಳ್ಳೆಯ ಮೇವು ಸಿಗ್ತಾ ಇರ್ತದ, ಇಂಥ ಒಂದು ಪರಿಸ್ಥಿತಿ ಒಳಗ ಅಲ್ಲಿ ಕಾಂಗ್ರೂಗಳ ಸಂಖ್ಯೆ ಏನಾಗ್ತದಲ್ಲ, ಬಹಳ ಜಲ್ದಿ ವೃದ್ಧಿ ಆಗ್ತದ. ಅಂದ್ರೆ ಅವುಗಳ ಸಂಖ್ಯೆ ಹೆಚ್ಚಾಗಿಬಿಡ್ತದೆ. ಹೆಚ್ಚಾಗಿ ಅವು ಮೇವನ್ನ ಸಂಪೂರ್ಣವಾಗಿ ತಿಂದು ಖಾಲಿ ಮಾಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಇನ್ನು ಯಾವಾಗ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದ, ಆ ಸಮಯದೊಳಗ ಪರಿಸ್ಥಿತಿ ತದ್ವಿರುದ್ಧಾಗಿ ಬಿಡತೈತಿ. ಅವಕ್ಕೆ ಬದುಕಾಕ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಕಾಂಗ್ರೂಗಳು ಹಸಿವಿನಿಂದ ಸತ್ತು ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದ. ಹಿಂಗ ಮೇವು ಹೆಚ್ಚಿದ್ದಾಗ ಅವುಗಳ ಸಂಖ್ಯೆ ಹೆಚ್ಚಾಗ್ತದ, ಮೇವು ಇರಲಾರದೆ ಇರುವಂತಹ ಒಂದು ಪರಿಸ್ಥಿತಿಯೊಳಗ ಅವುಗಳ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುವಂತಹ ಒಂದು ಆತಂಕಕ್ಕೆ ಬಂದು ನಿಲ್ತದ. ಅದಕ್ಕೆ ತಜ್ಞರು ಏನ್ ಹೇಳ್ತಾ ಇದ್ದಾರಂದ್ರ, ಒಂದ್ ವೇಳೆ ಹಿಂಗೆ ಈ ಪರಿಸ್ಥಿತಿ ಮುಂದುವರಿಯಿತು ಅಂತಂದ್ರ ನಮ್ಮ ದೇಶದಿಂದ ಕಾಂಗ್ರೂಗಳು ಅಳಿದು ಹೋಗ್ತಾವ, ಅವು ನಿರ್ಮೂಲನ ಆಗ್ತಾವ. ಅದಕ್ಕೆ ಕಾಂಗ್ರೂಗಳನ್ನ ನಾವು ಉಳಿಸಿಕೊಳ್ಳಬೇಕು ಅನ್ನುವಂತಹ ಒಂದು ವಿಚಾರ ನಾವೇನಾದ್ರೂ ಇಟ್ಕೊಂಡಿವಿ ಅಂತಂದ್ರ ಅದಕ್ಕಾಗಿ ನಾವು ಈ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಕೆಲಸ ಅಂತಂದ್ರ ಆ ಕಾಂಗ್ರೂಗಳ ಸಂಖ್ಯೆಯನ್ನ ಕಡಿಮೆ ಮಾಡಿ, ಅವುಗಳನ್ನ ಹತ್ಯೆ ಮಾಡಿ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ನಾವು ಕಾಯಿಕೊಂಡ್ರೆ ಅವುಗಳಿಗೆ ಆಹಾರ ಕೂಡ ಸಿಗ್ತದ, ಅವು ಕೂಡ ಸುರಕ್ಷಿತವಾಗಿರ್ತಾವ, ಮತ್ತ ನಮ್ಮ ಕಾಂಗ್ರೂಗಳು ನಮ್ಮಿಂದ ದೂರ ಆಗುವುದಿಲ್ಲ ಅನ್ನುವಂತ ಒಂದು ವಿಶೇಷ ಕಾಳಜಿಯಿಂದಾಗಿ ಅವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ಹೊರತಾಗಿ ಬೇರೆ ಯಾವುದೂ ಕಾರಣಕ್ಕೆ ಅಲ್ಲ ಅನ್ನುವಂತಹ ವಿಚಾರವನ್ನ ತಾವು ಗಮನಿಸಬೇಕು. ಕಾಂಗ್ರೂಗಳ ಹತ್ಯೆ ಮಾಡ್ರಿ ಅಂತೇಳಿ ಪರಿಸರ ತಜ್ಞರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೆ ನೀವು ಹಿಂಗ ತಿಳ್ಕೋಬಾರದು. ಪರಿಸರಕ್ಕೆ ಪೂರಕವಾದಂತಹ ಕೆಲಸವನ್ನ ಅವರು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದಾರೆ. ಅದು ನಿಜ ಕೂಡ ಹೌದು. ಯಾವಾಗ ಮೇವು ಹೆಚ್ಚಿರ್ತದ ಆ ಸಮಯದೊಳಗ ಸಾಮಾನ್ಯವಾಗಿ ಅವುಗಳ ಸಂಖ್ಯೆ ಹೆಚ್ಚಾಗ್ತದ. ಮೇವು ಇರಲಾರದ ಪರಿಸ್ಥಿತಿ ಒಳಗೆ ಏನ್ ಮಾಡಬೇಕು? ಒಂದೇ ಒಂದು ಕಾಂಗ್ರೂ ಇರಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಇರುವುದರಿಂದ ಅವರು ಈ ಒಂದು ಹಾದಿಯನ್ನ ಹಿಡಿದಿದ್ದಾರೆ ಅಂತ ಹೇಳಿ ಹೇಳಬಹುದು. ಆದ್ಮೇಲೆ ಪ್ರತಿ ದಿನ ಪ್ರತಿ ಕ್ಷಣನೂ ಹೊಸ ಸಂಶೋಧನೆ, ಹೊಸ ವಿಚಾರಗಳು, ಆವಿಷ್ಕಾರ ಆಗ್ತಾ ಇರ್ತಾವ. ವಿಶೇಷವಾಗಿ ತಂತ್ರಜ್ಞಾನದೊಳಗಂತೂ ಇವತ್ತು ಮನುಷ್ಯ ಬಹಳ ಮುಂದೆ ಹೋಗ್ಬಿಟ್ಟನ. ಅದಕ್ಕೆ ನಮ್ಮ ತಾಂತ್ರಿಕ ಪ್ರಗತಿನೇ ಕಾರಣ. ಇಲ್ಲಿ ಒಂದು ವಿಚಾರ ಅದ, ಚಂಡಮಾರುತಗಳ ಒಂದು ಮುನ್ಸೂಚನೆ ಕರಾರುವಾಕಾಗಿ ಕೊಡಬೇಕು ಅನ್ನುವಂತಹ ನಿಟ್ಟಿನೊಳಗ. ಈಗ ಕರಾರುವಾಕಾಗಿ ಇಲ್ಲ ಅಂತೇನಿಲ್ಲ, ಇನ್ನೂ ಕರಾರುವಾಕಾಗಿ ನಿಷ್ಕೃಷ್ಟವಾಗಿ ನಿಖರವಾಗಿ ಚಂಡಮಾರುತಗಳು ಚಲಿಸುವಂತಹ ಹಾದಿಯನ್ನ ಮುಂಚೆ ತಿಳಿಸುವಂತಹ ಒಂದು ವ್ಯವಸ್ಥೆಯನ್ನ ಇನ್ನೂ ಸದೃಢ ಮಾಡುವುದಕ್ಕೆ ನಾಸಾ ಅಂತಂದ್ರ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯವರು ಇತ್ತೀಚೆಗೆ ನ್ಯೂಜಿಲೆಂಡ್ ದೇಶದಿಂದ 2 ಸಣ್ಣ ಸಣ್ಣ ಉಪಗ್ರಹಗಳನ್ನ ಹಾರಿಬಿಟ್ಟಿದ್ದಾರೆ. ಈ ಉಪಗ್ರಹಗಳು ಬಿರುಗಾಳಿ, ಚಂಡಮಾರುತಗಳು, ಸುಂಟರಗಾಳಿ ಇಂಥ ಏನು ನೈಸರ್ಗಿಕ ವಿಪತ್ತುಗಳದವಲ್ಲ, ಇವುಗಳನ್ನ ಪ್ರತಿ ತಾಸಿಗೆ ಬೆನ್ನ ಹತ್ತಿ ಅವು ಎಲ್ಲಿ ಹೊಂಟಾವ, ಎಲ್ಲಿ ಹೋಗ್ತಾ ಇದ್ದಾವ, ಎಲ್ಲಿ ಹೋಗಬಹುದು ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಅವು ತಾಸಿಗೂ ಲೆಕ್ಕ ಹಾಕಿ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಈ 2 ಉಪಗ್ರಹಗಳು ಮಾಡ್ತಾ ಇದ್ದಾವ. ಈ ಉಪಗ್ರಹಗಳ ವಿಶೇಷತೆ ಇದೆ, ಈಗಾಗಲೇ ಸಾಕಷ್ಟು ಉಪಗ್ರಹಗಳದಾವ, ಆದ್ರ ಅವುಗಳ ಅವಧಿ ಏನದ, 6 ತಾಸಿನ ತನಕ ಅವು ಕೆಲಸ ಮಾಡಂಗಿಲ್ಲ. 6 ತಾಸುಗಳ ಆದ ನಂತರ ಕೆಲಸ ಶುರು ಮಾಡ್ತಾವ, ಅದರ ನಂತರ ಮತ್ತೆ ಮುಂದಿನ ಕೆಲಸ ಆಗಬೇಕು ಅಂತಂದ್ರ 6 ತಾಸುಗಳ ನಂತರ ಆಗುವಂತಹದ್ದು ಇರುವುದರಿಂದ ಈ ಎರಡು ಉಪಗ್ರಹಗಳು ಏನದಾವಲ್ಲ ಇವು ತಾಸ್ ತಾಸಿಗೂ ಕೆಲಸ ಮಾಡ್ತಾವ. ಅಂದ್ರೆ ಒಟ್ಟು ಬಿರುಗಾಳಿ ಇರಬಹುದು, ಚಂಡಮಾರುತ ಇರಬಹುದು, ಸುಂಟರಗಾಳಿ ಇರಬಹುದು, ಇಂತಹ ನೈಸರ್ಗಿಕ ವಿಪತ್ತುಗಳೇನದಾವ ಅವಕ್ಕೆ ಒಟ್ಟು ಬೆನ್ನ ಹತ್ತಿ ಅವುಗಳ ಗುರಿ ಎಲ್ಲದ ಅನ್ನುವಂತಹ ವಿಚಾರವನ್ನ ನಮ್ಮ ತಜ್ಞರಿಗೆ ಅಡ್ವಾನ್ಸ್ ಆಗಿ ತಿಳಿಸ್ತಾವ. ಹಿಂಗಾಗೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಪ್ರತಿ ಕ್ಷಣದ ಒಂದು ಮುನ್ಸೂಚನೆ ನಮಗ ಸಿಗ್ತದ. ಹಿಂಗಾಗಿ ನಾವು ಸುರಕ್ಷಿತವಾಗಿ ಇರಬಹುದು ಅನ್ನುವಂತ ಸೂಚನೆ ಇಲ್ಲದ. ಅದಕ್ಕೆ ಇಂಥ ಒಂದು ತಂತ್ರಜ್ಞಾನ ದಿನ ದಿನ ವೃದ್ಧಿ ಆಗ್ತಾ ಇರುವುದು ನಮಗ ನಿಮಗೆಲ್ಲ ಸಂತೋಷದ ವಿಷಯ. ಅದಕ್ಕೆ ತಂತ್ರಜ್ಞಾನವನ್ನ ನಾವು ನಮ್ಮ ಜೀವನದೊಳಗ ಅಳವಡಿಸಿಕೊಳ್ಬೇಕು. ಈಗ ನಮಗೆ ಸಿಗ್ತಾ ಇದೆಯಲ್ಲ ಅದನ್ನ ನಾವು ಬಳಸಿಕೊಂಡು ಅದರಿಂದ ನಾವು ಸುರಕ್ಷಿತವಾಗಿ ಇರುವಂತಹದ್ದು, ಆಮೇಲೆ ನಮ್ಮ ಆಸ್ತಿ ಪಾಸ್ತಿಯನ್ನ ಕಾಯ್ದುಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ. ಆತ್ಮೀಯರೇ, ಒಂದು ಸ್ಫೂರ್ತಿಯುತವಾದಂತಹ ಸಂಗತಿ ತಮಗ ಹೇಳಬೇಕು ಅನ್ಕೊಂಡಿನಿ. ವಿಶೇಷವಾಗಿ ನಮ್ಮ ಯುವ ಮಿತ್ರರಿಗೆ ಇದು ಮುಟ್ಟಬೇಕಾಗಿದೆ. ಅದಕ್ಕಾಗಿ ಒಂದು ಹಾಡನ್ನ ನಾನು ನೆನಪು ಮಾಡಿಕೊಳ್ತಾ ಇದ್ದೀನಿ. ಅಮ್ಮ ಎನ್ನಲು ಏನೋ ಹರುಷವೋ, ನಮ್ಮ ಪಾಲಿಗೆ ಅವಳೇ ದೈವವೋ. ಅಮ್ಮ ಎನ್ನಲು ಎಲ್ಲ ಮರೆತೆವು, ಎಂದೂ ಕಾಣದ ಸುಖವ ಕಂಡೆವು. ಅಮ್ಮ ಎನ್ನಲು ಏನೋ ಹರುಷವೋ. ಕಳೆದ ರವಿವಾರ ದಿವಸ May 14 ನಾವು ವಿಶ್ವ ಅಮ್ಮನ ದಿನಾಚರಣೆಯನ್ನ ಮಾಡಿದ್ವಿ. ಪ್ರತಿ ವರ್ಷನೂ ಮಾಡಿದ್ವಿ. ಅಮ್ಮನಿಗಾಗಿ ಏನಾದರೂ ಒಂದು ಗಿಫ್ಟ್ ಅನ್ನ, ಕಾಣಿಕೆಯನ್ನ ಕೊಡುವಂತಹ ವಿಚಾರ ನಮ್ಮೆಲ್ಲರೊಳಗ ಇರ್ತದ. ಇಲ್ಲಿ ಒಬ್ಬ ಬಾಲಕ, 14 ವಿದ್ಯಾರ್ಥಿ, ಬಹಳ ದೊಡ್ಡ ಕಾಣಿಕೆಯನ್ನ ತನ್ನ ಅಮ್ಮನಿಗಾಗಿ ಕೊಟ್ಟಿದ್ದು ನಮಗ ನಿಮಗ ಎಲ್ಲರಿಗೂ ಸ್ಫೂರ್ತಿ ತರುವಂತಹ ಒಂದು ವಿಷಯ, ಅದ್ಭುತ ಅನ್ನುವಂತಹ ಒಂದು ವಿಷಯ ಅಂತ ಹೇಳಿ ಹೇಳಬಹುದು. ಮಹಾರಾಷ್ಟ್ರದ ಪಾಲ್ಘರ್ನೊಳಗ ಈ ಘಟನೆ ನಡೆದದ. ಅಲ್ಲಿ ಬಹಳ ಒಂದು ಬಡ ಕುಟುಂಬದೊಳಗ ಅವ್ವ ಮಗ ಜೀವನ ನಡೆಸ್ತಾ ಇರ್ತಾರೆ. ಅವ್ವ ಕೂಲಿ ಮಾಡಿ ಮುಂಜಾನಿಂದ ಸಾಯಂಕಾಲ ತನಕನು ದುಡಿದು ದಣದು ಮನೆಗೆ ಬರ್ತಾಳ. ಮನೆಗೆ ಬಂದ ನಂತರ ಮತ್ತೆ ಅವಳ ಕೆಲಸ ಶುರುವಾಗ್ತದ. ಎದಕ್ಕ ಅಂತಂದ್ರ ನೀರ್ ತರೋದಕ್ಕ, ಕಿಲೋಮೀಟರ್ ಗಟ್ಟಲೆ ನೀರ್ ತರೋದಕ್ಕ ಅವಳು ಹುಡುಕಾಡಿ ಹೋಗಿ ನೀರ್ ತಂದು ಮಗನನ್ನ ಸಾಕ್ತಾ ಇರ್ತಾಳ. ಇದು ಸುಮಾರು ವರ್ಷಗಳಿಂದ ಮಗ ನೋಡ್ಕೋತ ಬರ್ತಾನ. ಅವನಿಗೆ ಒಂದು ದಿವಸ ಅನಿಸ್ತದ, ಅವ್ವ ನನ್ನ ಸಲುವಾಗಿ ಎಷ್ಟು ತ್ರಾಸ ಪಡ್ತಾ ಇದ್ದಾಳೆ, ಅವಳಿಗೆ ನಾ ಏನಾದರೂ ಸಹಾಯ ಮಾಡಬೇಕು ಅಂತೇಳಿ ಅನ್ಕೊಂಡು ಅವ ಏನು ಸಹಾಯ ಮಾಡ್ತಾನ ಗೊತ್ತೇನ್ರಿ? ಮನಿ ಹಿಂದನೆ ಒಂದು ಬಾವಿಯನ್ನ ತೋಡಕ್ ಶುರು ಮಾಡ್ತಾನ. ಸುಮಾರು 15 ಬಾವಿ ತೆಗೆದ್ರೊಳಗ ನೀರ್ ಹತ್ತತಾವ. ಅವನಿಗೆ ಸಂತೋಷ ಆಗ್ತದ, ತಾಯಿಗೂ ಕೂಡ ಸಂತೋಷ ಆಗ್ತದ. ಮನಿ ಹಿಂದನೆ ಬಾವಿ ತೋಡಿ ತಾಯಿಗೆ ನೀರಿನ ಕಾಣಿಕೆಯನ್ನ ಆತ ಕೊಡತಾನ. ಇದು ಎಂಥ ದೊಡ್ಡ ಕಥೆಯಲ್ಲ. ಬಾಲಕ ಸಣ್ಣವನಿರಬಹುದು, ಆದ್ರ ಅವನ ವಿಚಾರ ಎಷ್ಟು ದೊಡ್ಡದದ. ಮತ್ತ ತಾಯಿಗೆ ತಾನು ಏನಾದರೂ ಸಹಾಯ ಮಾಡಬೇಕು ಅನ್ನುವಂತ ವಿಚಾರ ಇಟ್ಟುಕೊಂಡು ಈ ಬಾವಿ ತೋಡುವ ಕೆಲಸದೊಳಗ ಆತ ಯಶಸ್ವಿ ಆಗ್ತಾನ. ಇದು ನಮಗ ನಿಮಗ ಎಲ್ಲರಿಗೂ ಬಹಳ ಸ್ಫೂರ್ತಿ ತರುವಂತಹ ವಿಚಾರ. ಇದನ್ನ ನಾವೆಲ್ಲರೂ ನಮ್ಮ ಜೀವನದೊಳಗ ಅಳವಡಿಸಿಕೊಂಡಿವಿ ಅಂತಂದ್ರ ನಾನು ಎದಕ್ಕೆ ಹೇಳುವುದಪ್ಪ ಅಂತಂದ್ರ ನಮಗ ಏನು ನೀರು ಮಳೆಯ ರೂಪದೊಳಗ ಸಿಗ್ತದ, ಅದನ್ನೇ ನಾವು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ರ ನಮ್ಮ ತಾಯಂದಿರು ಏನ್ ಕಷ್ಟಪಡ್ತಾ ಇದ್ದಾರೆ, ಸಹೋದರಿಯರು ಏನ್ ಕಷ್ಟಪಡ್ತಾ ಇದ್ದಾರೆ ನೀರಿನ ಸಲುವಾಗಿ, ಆ ಬವಣೆಯನ್ನೆಲ್ಲ ನಾವು ನಿವಾರಣೆ ಮಾಡಬಹುದು ಅನ್ನುವಂತಹ ಒಂದು ದೊಡ್ಡ ಪಾಠ ಇಲ್ಲಿದೆ. ಅದಕ್ಕೆ ನಾವು ನೀವು ಕೂಡಿ ತಯಾರಾಗೋಣ. ಮುಂದಿನ ದಿನಗಳಲ್ಲಿ ನೀರಿನ ವಿಷಯಕ್ಕೆ ಬಂದಾಗ ನಮಗೆ ತೊಂದರೆ ಇಲ್ಲ ಅನ್ನುವಂತಹ ಮಟ್ಟವನ್ನ ನಾವು ಇವತ್ತಿನ ದಿವಸ ಮುಟ್ಟಬೇಕಾಗಿದೆ. ಅದು ಮನೆಯೊಳಗೆ ಉಪಯೋಗಕ್ಕಿರಬಹುದು ಅಥವಾ ಹೊಲದೊಳಗೆ ಉಪಯೋಗಕ್ಕಿರಬಹುದು. ನೀರು ಬಹಳ ಅಮೂಲ್ಯವಾದಂತಹದ್ದು. ನಮ್ಮ ಜೀವನವನ್ನ ಮುನ್ನಡೆಸಬೇಕಾದ್ರೆ ನೀರು ಇದ್ರ ಮಾತ್ರ ಸಾಧ್ಯ. ಅದಕ್ಕೆ ನೀರನ್ನ ನಾವೆಲ್ಲರೂ ಕೂಡಿ ಕಾಯ್ಕೊಳ್ಳೋಣ. ನೀರಿನ ಬಗ್ಗೆ ಇನ್ನೂ ಅನೇಕ ವಿಚಾರಗಳು ಅದಾವ, ಮುಂದಿನ ಸಂಚಿಕೆಗಳಲ್ಲಿ ನಾವು ಅವುಗಳನ್ನ ನೋಡ್ತಾ ಹೋಗೋಣ. ಆತ್ಮೀಯರೆ, ಈಗಾಗಲೇ ನಾನು ತಮಗೆ ಕಳೆದ ವಾರ ಹೇಳಿದ್ವಿ, May 15-21 ತನಕ ಕಾಂಪೋಸ್ಟ್ ಸಪ್ತಾಹವನ್ನ ಆಚರಣೆ ಮಾಡಲಾಗ್ತಾ ಇದೆ. ಅಂದ್ರ ಕಾಂಪೋಸ್ಟ್ ಮಹತ್ವ ಏನದ, ಯಾವ ರೀತಿ ಕಾಂಪೋಸ್ಟ್ ತಯಾರು ಮಾಡಬೇಕು, ಸುಧಾರಿತ ಕಾಂಪೋಸ್ಟ್ ತಯಾರು ಮಾಡುವಂತಹ ವಿಧಾನಗಳು ಏನದಾವ, ಈ ಎಲ್ಲ ವಿಚಾರಗಳನ್ನ ಈ ಸಾಪ್ತಾಹಿಕದೊಳಗ ಮತ್ತೆ ಮತ್ತೆ ರೈತರಿಗೆ ತಿಳಿಸಿ ಕಾಂಪೋಸ್ಟ್ ಅವರು ತಯಾರು ಮಾಡಬೇಕು ಮತ್ತೆ ಅದನ್ನು ಬಳಸಬೇಕು, ಮಣ್ಣಿನ ಆರೋಗ್ಯವನ್ನ ಮತ್ತೆ ಅದು ಮೊದಲು ಹೆಂಗಿತ್ತು ಹಂಗ ಮಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಈ ಸಪ್ತಾಹವನ್ನ ಆಚರಣೆ ಮಾಡಲಾಗ್ತಾ ಇದೆ. ಅದಕ್ಕೆ ಈ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ತಮಗ ತಿಳಿಸ್ತಾ ಇದ್ದೀವಿ. ಮುಂಜಾನೆ ರೈತರಿಗೆ ಸಲಹೆಗಳಲ್ಲಿ ಈ ಸಮಯ ಕಾಂಪೋಸ್ಟ್ ಬಗ್ಗೆನೆ ನಡೆದದ. 21ರ ತನಕ ನಡೀತದ. ಅವಶ ಬಿತ್ತು ಅಂತಂದ್ರೆ ಮುಂದಿನ ಕೆಲವು ದಿನಗಳವರೆಗೂ ಸಹಿತ ನಾವು ಕಾಂಪೋಸ್ಟ್ ಕುರಿತಾದಂತಹ ವಿಚಾರಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಗುರುವಾರದ ಕಾರ್ಯಕ್ರಮ, ನೇರ ಪ್ರಸಾರದ ಕಾರ್ಯಕ್ರಮ ಏನಿದೆ ಸಮಕ್ಷಮ, ಅಲ್ಲಿ ಕೂಡ ಕಾಂಪೋಸ್ಟ್ ಬಗ್ಗೆನೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಕಳೆದ ವಾರ ತಜ್ಞರು ಭಾಗವಹಿಸಿ ಕಾಂಪೋಸ್ಟ್ ಬಗ್ಗೆನೆ ಪಾಠಗಳನ್ನು ತಮಗೆ ಹೇಳಿದ್ರು. ಈಗ ನಾಡಿದ್ದು ಏನು ಗುರುವಾರ ಪ್ರಸಾರ ಆಗುವಂತಹ ಕಾರ್ಯಕ್ರಮದ, ಅದರೊಳಗೂ ಕೂಡ ನಾವು ಕಾಂಪೋಸ್ಟ್ ಬಗ್ಗೆನೆ ವಿಶೇಷ ಮಾಹಿತಿಯನ್ನ ನೀಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ತಜ್ಞರು ತಮಗೆ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಪೋಸ್ಟ್ ತಯಾರಿಕೆ ಬಗ್ಗೆ, ಸುಧಾರಿತ ಕಾಂಪೋಸ್ಟ್ ತಯಾರು ಮಾಡುವುದರ ಬಗ್ಗೆ ಏನಾದರೂ ತಮ್ಮ ಪ್ರಶ್ನೆಗಳಿದ್ವು ಅಂತಂದ್ರೆ ತಾವು ಕರೆ ಮಾಡಿ ಕೇಳಬಹುದು. ಅದಕ್ಕಾಗಿ ನಾವು ನೇರ ಫೋನಿನ್ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇದ್ವಿ. ಇದರ ಲಾಭವನ್ನ ತಾವು ಪಡ್ಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಮತ್ತ ಇತರ ರೈತರಿಗೂ ತಾವು ಹೇಳಿ ಅವರು ಕೂಡ ಈ ಕಾರ್ಯಕ್ರಮದೊಳಗ ಭಾಗವಹಿಸುವಂಗ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆತ್ಮೀರೆ, ಈಗ ಕೃತಿಕಾ ಮಳೆಯ ಅವಧಿ ನಡೆದ, ಮೇ 11ಕ್ಕ ಇದರ ಪ್ರವೇಶ ಆಗಿದೆ, ಮೇ 25ರ ತನಕ ಇದರ ಅವಧಿ ಇರ್ತದ. ಈಗಾಗಲೇ ನಾವು ಕೃತಿಕಾ ಮಳೆ ಬಗ್ಗೆ ತಮಗ ತಿಳಿಸಿದ್ದೀವಿ. ಈ ಸಲ ಕೃತಿಕಾ ಮಧ್ಯಮ ಪ್ರಮಾಣದ ವೃಷ್ಟಿಯನ್ನು ತರ್ತದ. ಮುಂಗಾರು ಈ ಸಮಯದೊಳಗೆ ದುರ್ಬಲ ಆಗಿರುತ್ತದೆ ಅನ್ನುವಂತಹ ಮಾತಿದೆ. ರಾಜ್ಯದೊಳಗೆ ಮೋಡ ಕವಿದಂತಹ ವಾತಾವರಣ, ಕೆಲವು ಕಡೆ ಹಗುರ ಸಾಧಾರಣ ಮಳೆ ಸಂಭವದ. ಮಧ್ಯ ಭಾರತದೊಳಗೆ ಬಿಸಿಲಿನ ತಾಪ ಹೆಚ್ಚಾಗ್ತದ. 1 ಮತ್ತು 2ನೇ ಚರಣಗಳಲ್ಲಿ ಬಿಸಿಲಿನ ಜೊತೆ ಮಳೆ ಆಗುವಂತಹ ಸಾಧ್ಯತೆಗಳು, 3 ಮತ್ತು 4ನೇ ಚರಣಗಳಲ್ಲಿ ಜಡಿ ಮಳೆ ಆಗ್ತದ ಅನ್ನುವಂತಹ ಸೂಚನೆ ಇದೆ. ದಿನಾಂಕ ಮೇ 16, 17, 18, 21, 22, 23 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ ಈ ಕೃತಿಕಾ ಮಳೆಯ ಸಂದರ್ಭದೊಳಗೆ ಸೂಚನೆಯನ್ನ ನೀಡಲಾಗಿದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಮೇ 17ರಿಂದ ಬರುವ ಮಂಗಳವಾರ ಮೇ 23ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಈ ವಾರ ಒಣ ವಾತಾವರಣ ಇರುತ್ತದೆ. ಆದರೆ ಒಂದು ದಿವಸ ಅಂದ್ರೆ ಮಂಗಳವಾರ 23ನೇ ತಾರೀಕು ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಸಹಿತ ಕಾಣಿಸಿಕೊಳ್ಬಹುದು. ಇನ್ನು 2 ಜಿಲ್ಲೆಗಳು, ಕೊಪ್ಪಳ ಮತ್ತು ಬಳ್ಳಾರಿ, ಈ 2 ಜಿಲ್ಲೆಗಳಲ್ಲಿ ಒಂದೆರಡು ದಿವಸ ಹೆಚ್ಚಿಗೆ ಮಳೆಯ ವಾತಾವರಣ ಇರ್ತದೆ ಅನ್ನೋದನ್ನ ಗಮನಿಸಬೇಕು. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಶನಿವಾರ 20ನೇ ತಾರೀಕು, ಸೋಮವಾರ 22ನೇ ತಾರೀಕು ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಈ 2 ಜಿಲ್ಲೆಗಳನ್ನ ಬಿಟ್ಟರೆ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಈಗಾಗಲೇ ಹೇಳದಂಗ ಮೊದಲಿನ 6 ದಿನಗಳು ಸಂಪೂರ್ಣವಾಗಿ ಒಣ ವಾತಾವರಣ ಇರುತ್ತದೆ. ಪ್ರಖರವಾದಂತಹ ಬಿಸಿಲಿನ ವಾತಾವರಣ, ಅದರ ಜೊತೆಗೆ ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು. ಆದರೆ ಬಿಸಿಲಿನ ತಾಪ ಮಾತ್ರ ಹೆಚ್ಚಾಗುವಂತಹ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೀವಿ. ಮಂಗಳವಾರ ದಿವಸ ಮಾತ್ರ 23ನೇ ತಾರೀಕು ಎಲ್ಲಾ ಕಡೆ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆ ಹೆಂಗಿರ್ತದೆ ಅನ್ನೋದನ್ನ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಮೊದಲಿನ 6 ದಿನಗಳು ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು, ಒಣ ವಾತಾವರಣ ಇರ್ತದೆ, ಬಿಸಿಲಿನ ವಾತಾವರಣ. ಮಂಗಳವಾರ 23ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 20ರಷ್ಟು, ಗರಿಷ್ಠ ತಾಪಮಾನ 40ರಿಂದ 41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 28ರಿಂದ 29 ಡಿಗ್ರಿ ಸೆಲ್ಸಿಯಸ್. ಬೀದರ್ ಜಿಲ್ಲೆ ಒಳಗೆ ಮೊದಲಿನ 6 ದಿನಗಳು ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು, ಒಣ ಬಿಸಿಲಿನ ವಾತಾವರಣ. 23ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 25ರಷ್ಟು, ಗರಿಷ್ಠ ತಾಪಮಾನ 39ರಿಂದ 40, ಕನಿಷ್ಠ 27ರಿಂದ 28. ರಾಯಚೂರು ಜಿಲ್ಲೆ ಒಳಗೆ ಮೊದಲಿನ 6 ದಿನಗಳು ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು, ಮಂಗಳವಾರ 23ನೇ ತಾರೀಕು 30, ಗರಿಷ್ಠ ತಾಪಮಾನ 39ರಿಂದ 40 ಡಿಗ್ರಿ, ಕನಿಷ್ಠ ತಾಪಮಾನ 28ರಿಂದ 29 ಡಿಗ್ರಿ ಸೆಲ್ಸಿಯಸ್. ವಿಜಯಪುರ ಜಿಲ್ಲೆ ಒಳಗೆ ಮೊದಲಿನ 6 ದಿನಗಳು ಬುಧವಾರ 17ರಿಂದ 22ರ ತನಕ ಒಣ ಬಿಸಿಲಿನ ವಾತಾವರಣ, ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು, ಮಂಗಳವಾರ 23ನೇ ತಾರೀಕು ಶೇಕಡಾ 35ರಷ್ಟು, ಗರಿಷ್ಠ ತಾಪಮಾನ 39ರಿಂದ 40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25ರಿಂದ 26 ಡಿಗ್ರಿ ಸೆಲ್ಸಿಯಸ್. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 17ರಿಂದ ಶುಕ್ರವಾರ 19, ಅಲ್ಲದೆ ರವಿವಾರ 21ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡಾ 10ರಷ್ಟು. ಈ 4 ದಿನಗಳು ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಶನಿವಾರ 20ನೇ ತಾರೀಕು ಮಳೆಯ ಸಾಧ್ಯತೆಗಳು 20, ಸೋಮವಾರ 22ನೇ ತಾರೀಕು 35 ಮತ್ತು ಮಂಗಳವಾರ 23 ತಾರೀಕು ಶೇಕಡ 45%. ಶನಿವಾರ ಸೋಮವಾರ ಮಂಗಳವಾರ ಕೊಪ್ಪಳ ಜಿಲ್ಲೆಯೊಳಗೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆಯೊಳಗೆ ಮೊದಲಿನ 6 ದಿನಗಳು ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡ 10%, ಮಂಗಳವಾರ 23 ತಾರೀಕು ಶೇಕಡ 25%. ಯಾದಗಿರಿ ಜಿಲ್ಲೆಯೊಳಗೆ ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 28-29 ಡಿಗ್ರಿ ಸೆಲ್ಸಿಯಸ್. ಬಳ್ಳಾರಿ ಜಿಲ್ಲೆಯೊಳಗೆ ಬುಧವಾರ 17-19, ಅಲ್ಲದೆ ರವಿವಾರ 21 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%. ಈ 4 ದಿನಗಳು ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಶನಿವಾರ 20 ತಾರೀಕು 15, ಸೋಮವಾರ 22 ತಾರೀಕು 30 ಮತ್ತು ಮಂಗಳವಾರ 23 ತಾರೀಕು ಶೇಕಡ 50% ಮಳೆಯ ಸಾಧ್ಯತೆಗಳು. 3 ದಿವಸ ಶನಿವಾರ ಸೋಮವಾರ ಮಂಗಳವಾರ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಗರಿಷ್ಠ ತಾಪಮಾನ 41-42 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 27-28 ಡಿಗ್ರಿ ಸೆಲ್ಸಿಯಸ್. ಬಾಗಲಕೋಟೆ ಜಿಲ್ಲೆಯೊಳಗೆ ಮೊದಲಿನ 6 ದಿವಸಗಳು ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರೆ ಒಣ ಬಿಸಿಲಿನ ವಾತಾವರಣ. ಆಮೇಲೆ ಮಂಗಳವಾರ 23 ತಾರೀಕು ಶೇಕಡ 35%, ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 24-25 ಡಿಗ್ರಿ ಸೆಲ್ಸಿಯಸ್. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ ಮೊದಲಿನ 6 ದಿವಸಗಳು ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರೆ ಒಣ ಬಿಸಿಲಿನ ವಾತಾವರಣ ಈ 6 ದಿವಸ ಇರುತ್ತದೆ. ಆಮೇಲೆ ಮಂಗಳವಾರ 23 ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 20%, ಗರಿಷ್ಠ ತಾಪಮಾನ 39-40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್. ನೆರೆಯ ಝೈರಾಬಾದ್ ತಾಲೂಕಿನೊಳಗೆ ಮೊದಲಿನ 6 ದಿವಸಗಳು ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರ ಈ 6 ದಿವಸಗಳು ಒಣ ಬಿಸಿಲಿನ ವಾತಾವರಣ ಇರುತ್ತದೆ. 23 ತಾರೀಕು ಮಂಗಳವಾರ ಸಾಧ್ಯತೆ ಶೇಕಡ 30% ಅನ್ನುವಂತಹ ಸೂಚನೆ ಇದೆ. ಗರಿಷ್ಠ ತಾಪಮಾನ 39-40 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 28-29 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳನ್ನು ನೋಡಿದ್ವಿ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದ್ರೆ, ಬಹುತೇಕ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಈ ವಾರ ಇರಬಹುದಾಗಿದೆ. ಮಂಗಳವಾರ 23 ತಾರೀಕು ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯೊಳಗೆ ಮಾತ್ರ ಶನಿವಾರ ಸೋಮವಾರ ಈ 2 ದಿವಸ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ವಾತಾವರಣದೊಳಗೆ ತಾಪಮಾನ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಗಳು ನಾವು ನೋಡ್ತಾ ಇದ್ದೀವಿ. ಗರಿಷ್ಠ ತಾಪಮಾನ ಇರಬಹುದು, ಕನಿಷ್ಠ ತಾಪಮಾನ ಇರಬಹುದು, ಸ್ವಲ್ಪ ಏರಿಕೆಯನ್ನು ನಾವು ಈ ವಾರ ನೋಡಬಹುದಾಗಿದೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಸ್ಥಾಪನೆ ಮಾಡಿಕೊಳ್ಬೇಕು, ಅದನ್ನ ಬಳಸಿಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಬೇರೆ ಬೇರೆ ಆಪ್ಗಳೇನಿರ್ತಾವ ಅವುಗಳನ್ನ ತಾವು ಬಳಸುವುದನ್ನ ರೂಢಿ ಮಾಡಿಕೊಳ್ಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಮೇಘ ಸಂದೇಶ ಸರಣಿಯ 606ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಕಲವ್ವ ಕಸವ್ವ ಹಂದೇನವರ ಮತ್ತು ಸಂಗಡಿಗರಿಂದ ಒಂದು ಚೌಡ್ಕಿ ಪದ. ಯ ಎಲ್ಲಮ್ಮನಾಗೆ ದಿನ ಮರಿಯ ಮಾಡಿ ಕೊಟ್ಟಾರುವ ಜಮದಲ್ಲಿಗೆ ನಿಮ್ಮ ತಂದಿ ಭೋಗವತಿ ನಿಮ್ಮ ತಾಯೇ ಶುಕ್ರಾಜ ನಿಮ್ಮ ತಂದಿ ಭೋಗವತಿ ನಿಮ್ಮ ತಾಯೇ ಹುಟ್ಟಿ ಬಂದವರು ಹೊಟ್ಟಿಯಲ್ಲೇ ಹುಟ್ಟಿ ಬಂದವರು ಹೊಟ್ಟಿಯಲ್ಲೇ ಹಾಕಿ ತುಗರ ತೊಟ್ಟಲದಲ್ಲೇ ಹುಟ್ಟಿ ಭಕ್ತಿ ನೋಡುವುದಕ್ಕಾಗಿ ಕೊಟ್ಟ ಋಷಿ ಇದುವರೆಗೆ ಮುಧೋಳ ತಾಲೂಕಿನ ಕುಲಾಲಿ ಗ್ರಾಮದ ಕಲವ್ವ ಕಾಸವ್ವ ಹಂದೇನವರ ಮತ್ತು ಸಂಗಡಿಗರಿಂದ ಚೌಡಕಿ ಪದ ಮೂಡಿಬಂತು. ಇದಾಗಿತ್ತು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ. ಇದರಲ್ಲಿ ಹೈನುಗಾರಿಕೆಯಲ್ಲಿ ಅನುಭವ ಕುರಿತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಐರ್ಸಂಗ್ ಗ್ರಾಮದ ಪ್ರಗತಿಪರ ರೈತರಾದ ರಾಘವೇಂದ್ರ ಆನಂದರಾಯ ಕೋಡೆಹೊನ್ನ ಅವರೊಂದಿಗೆ ಸಂದರ್ಶನ. ಕೊನೆಯಲ್ಲಿ ಮಲ್ಲಪ್ಪ ದೈಗುಡಿ ಮತ್ತು ಸಂಗಡಿಗರಿಂದ ಮೈಲಾರಲಿಂಗನ ಪದಗಳನ್ನು ಕೇಳುವಿರಿ. ಇನ್ನು ಹೊತ್ತಾಯಿತು, ಕಾರ್ಯಕ್ರಮ ಮುಗಿಸೋಣಂತ. ಎಲ್ಲರಿಗೂ ಶರಣ ಶರಣಾರ್ಥಿ. ಕೃಷಿರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ.